ಖಾದರ್ ಸರ್ವಾನುಮತದಿಂದ ಆಯ್ಕೆ, ಗಣ್ಯರ ಅಭಿನಂದನೆ. ಜಿ20 ಗುಂಪಿನ ಎರಡನೇ ಸಭೆ ಬೆಂಗಳೂರಿನಲ್ಲಿ, ಜಾಗತಿಕ ಮೌಲ್ಯ ವೃದ್ಧಿ ಹಾಗೂ ಮುಕ್ತ ವ್ಯಾಪಾರ ಕುರಿತು ಸಮಾಲೋಚನೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆಯ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಹಾಸನ ಎಫ್ಎಂ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಹಾಗೂ ಇಂದಿನ ಕಿಸಾನ್ ವಾಣಿ ಕೃಷಿ ರಂಗಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಮಿತ್ರರೇ, ಇಂದಿನ ಕಿಸಾನ್ ವಾಣಿಯಲ್ಲಿ ಕೇಳಿ ಹೈನುಗಾರಿಕೆಯಲ್ಲಿನ ಅನುಭವಗಳ ಕುರಿತು ಅರಸೀಕೆರೆ ತಾಲೂಕು ಹೋರಿಮಂಗಲಾಪುರದ ಪ್ರಗತಿಪರ ಕೃಷಿಕ ಎಂಬಿ ಶಿವಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಹೈನುಗಾರಿಕೆಯಲ್ಲಿನ ಅನುಭವ ಕುರಿತಂತೆ ಅರಸೀಕೆರೆ ತಾಲೂಕು ಹೋರಿಮಂಗಳಾಪುರದ ಪ್ರಗತಿಪರ ಕೃಷಿಕ ಎಂಬಿ ಶಿವಕುಮಾರ್ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಬಹುದು. ನಂತರ ಕೃಷಿ ಲೋಕ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಈಗ ಮೊದಲಿಗೆ ಕೇಳೋಣ ಹೈನುಗಾರಿಕೆಯಲ್ಲಿನ ಅನುಭವ ಕುರಿತಂತೆ ಅರಸೀಕೆರೆ ತಾಲೂಕು ಹೋರಿಮಂಗಳಾಪುರದ ಪ್ರಗತಿಪರ ಕೃಷಿಕ ಎಂಬಿ ಶಿವಕುಮಾರ್ ಅವರೊಂದಿಗಿನ ಸಂದರ್ಶನವನ್ನ. ಇವರನ್ನ ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅರಸೀಕೆರೆ ತಾಲೂಕು ಗಣತಿ ಹೋಬಳಿಯ ಹೋರಿಮಂಗಲಾಪುರದ ಎಂಬಿ ಶಿವಕುಮಾರ್ ಅವರು ನಮ್ಮೊಂದಿಗೆ ಇದ್ದಾರೆ. ಹೈನುಗಾರಿಕೆಯಲ್ಲಿ ತಮ್ಮನ್ನು ತಾವು ಅವರು ತೊಡಗಿಸಿಕೊಂಡು ಕೆಲಸವನ್ನ ಮಾಡ್ತಾ ಇದ್ದಾರೆ. ಎಷ್ಟು ವರ್ಷದಿಂದ ಹೈನುಗಾರಿಕೆಯನ್ನ ಮಾಡ್ತಾ ಇದ್ದಾರೆ, ಹೇಗೆ ಮಾಡ್ತಾ ಇದ್ದಾರೆ, ಏನೆಲ್ಲ ಅನುಕೂಲಗಳನ್ನ ಮಾಡಿಕೊಂಡಿದ್ದಾರೆ ಅನ್ನುವಂಥ ವಿಚಾರಗಳನ್ನ ಈಗ ಅವರಿಂದಾನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಶಿವಕುಮಾರ್ ಅವರು. ಸರ್ ನಮಸ್ಕಾರ. ಎಷ್ಟು ವಯಸ್ಸು ತಮಗೆ? ನನಗೆ 42 ಸರ್. 42 ವರ್ಷ ಆಯ್ತು. ಹಾಂ, ಏನು ಓದಿದ್ರಿ ತಾವು? ಸರ್ SSLC ಸರ್. ಮುಂದಕ್ಕೆ ಓದ್ಲಿಲ್ವಾ? ಮುಂದಕ್ಕೆ ಓದ್ಲಿಲ್ಲ ಸರ್. ಯಾಕೆ ಓದ್ಲಿಲ್ಲ ಮುಂದಕ್ಕೆ? ಸರ್ ಮುಂದಕ್ಕೆ ಓದಕ್ಕೆ ಮನೇಲಿ ಪ್ರೋತ್ಸಾಹ ಮಾಡಿದ್ರು, ಆದ್ರೂ ನನಗೆ ಅಷ್ಟು ನಾಲೆಡ್ಜ್ ಇಲ್ಲ ಸರ್ ಓದ್ಬೇಕಾದ್ರೆ, ಹಂಗಾಗಿ ಕೈ ಬಿಟ್ಟೆ. SSLC ಆದ್ಮೇಲೆ ಏನ್ ಮಾಡಿದ್ರಿ? ಸರ್ SSLC ಆದ್ಮೇಲೆ ಬೆಂಗಳೂರಲ್ಲಿದ್ದೆ ಸರ್ ಒಂದ್ 5 ವರ್ಷ. ತಂಗಿ ಕೊಟ್ಟಿದೀವಿ ತಮಿಳ್ನಾಡಿಗೆ, ಊಟಿ ಕೊಟ್ಟಿದೀವಿ, ಅಲ್ಲೊಂದ್ 5 ವರ್ಷ ಇದ್ದೆ ಸರ್. ಮದುವೆ ಆದ್ಮೇಲೆ ಇಲ್ಲಿ ಬಂದೆ ಊರಿಗೆ. ಮದುವೆ ಆಗಿ ಬಂದ್ಮೇಲೆ ಊರಿಗೆ ಬಂದ್ಮೇಲೆ ಪ್ರೈವೇಟ್ ಡೈರಿ ನಡೆಸ್ತಾ ಇದ್ದೀನಿ, ಮತ್ತೆ ವಿತ್ ಅದ್ರ ಜೊತೆ ಏನು ನಾವೊಂದು ಏನು ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ನಿಸ್ತು ಫಾರಮು, ಹಂಗಾಗಿ ಸ್ಟಾರ್ಟ್ ಮಾಡಿದ್ದೀನಿ ಸರ್. ಹಸು ಸಾಕಾಣಿಕೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ಸರ್ ನಮ್ಮಲ್ಲಿ ಒಂದ್ 15 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. ಎಷ್ಟು ಜಮೀನು ಇತ್ತು ನಿಮ್ಗೆ? ಸರ್ ಜಮೀನು ಒಂದ್ 5 ಎಕರೆ ಐತೆ ಸರ್. 5 ಎಕರೆನಲ್ಲಿ ಏನೇನು ಬೆಳಿತೀರಿ? ಸರ್ ಜೋಳ ಬೆಳಿತೀವಿ, ರಾಗಿ ಬೆಳಿತೀವಿ. ಈಗ ಫಾರ್ಮ್ ಸ್ಟಾರ್ಟ್ ಮಾಡಿ 2 ವರ್ಷ ಆಯ್ತು. ಈಗ ಜೋಳನೇ ಹಾಕ್ತಾ ಇದೀವಿ, ಮೆಕ್ಕೆಜೋಳ ಹಾಕ್ತಾ ಇದೀವಿ. ಈಗ ಹಸು ಸಾಕಾಣಿಕೆ ಮಾಡ್ಬೇಕು ಅಂತ ಹೇಳಿ ಯಾಕೆ ಅನಿಸ್ತು ನಿಮ್ಗೆ? ಹಸು ಸಾಕಾಣಿಕೆ ಸರ್ ನನ್ನ ಮೈಂಡ್ ಅಲ್ಲಿ ಬೇರೆ ಇತ್ತು ಸರ್, ಕಾಯಿ ವ್ಯಾಪಾರ ಮಾಡೋಣ ಅಂತ ಅನ್ನಿಸ್ತು. ಅದು ಮನೆಯಿಂದ ಹೊರಗಡೆ ಹೋಗ್ಬೇಕು, ನಂಗೆ ಎಕ್ಸ್ಪೋರ್ಟ್ ಹುಚ್ಚು, ಎಕ್ಸ್ಪೋರ್ಟ್ ಮಾಡ್ಲೇಬೇಕು ವಿದೇಶಕ್ಕೆ ಅನ್ನೋ ಒಂದು ಎಕ್ಸ್ಪೋರ್ಟ್ ಹೊತ್ತು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೆ. ಕೊಯಮತ್ತೂರಿಗೆ ಹೋಗ್ಬೇಕಾಯ್ತು ಟ್ರೈನಿಂಗಿಗೆ. ಟ್ರೈನಿಂಗ್ ಹೋಗ್ಬೇಕಾದ್ರೆ ಈ ಕೊರೋನಾ ಬಂತು. ಆ ಕೊರೋನಾ ಸ್ಟಾರ್ಟ್ ಆದ್ಮೇಲೆ ಟ್ರೈನಿಂಗ್ ಕ್ಯಾನ್ಸಲ್ ಆಯ್ತು. ಟ್ರೈನಿಂಗ್ ಕ್ಯಾನ್ಸಲ್ ಆದ್ಮೇಲೆ ಅದ್ ಮನಸ್ಸಿಂದ ತೆಗ್ದಾಕಿ ನಾನು ಡೈರಿ ಇದೆ, ನಾನೇ ಯಾಕೆ ಫಾರ್ಮ್ ಸ್ಟಾರ್ಟ್ ಮಾಡಬಾರ್ದು ಅಂತ ಅನ್ಕೊಂಡೆ ಸರ್. ಹಂಗಾಗಿ ಸ್ಟಾರ್ಟ್ ಮಾಡಿದೆ. ಮತ್ತೆ ಇದು ಮನೆ ಹತ್ರ ಇದ್ದು ಉದ್ಯಮ ಸ್ಟಾರ್ಟ್ ಮಾಡ್ಬೋದು, ಅದು ಹೊರಗಡೆ ಹೋಗಿ ಇನ್ನು ನಾನು ಇವತ್ತು ಕೇರ್ಪೇಟೆ ಮೈಸೂರು ತಿರ್ಗಾಡಿದ್ರೆ ನಮ್ಮ ಮಡ್ರಾಸ್ಗೆ ಹೋಗ್ಬೇಕು ಸೇಲ್ ಮಾಡಕ್ಕೆ. ನಾನು ಹೊರಗಡೆ ಮಾತ್ರ ಇರಬೇಕು, ಮನೆ ಬಿಟ್ಟು ಈಚೆಲ್ಲಿ ಇರಬೇಕು. ಹಾಗಾಗಿ ನಾನು ಇದನ್ನ ಸ್ಟಾರ್ಟ್ ಮಾಡಕ್ಕೆ ಒಂದು ಮನಸ್ಸಿಂದ ಸ್ಟಾರ್ಟ್ ಮಾಡಿದೆ ಸರ್. ಈಗ ಜಮೀನ್ ಇತ್ತಲ್ಲ ಅಲ್ಲೇ ಕೃಷಿ ಮಾಡಬೇಕು ಅಂತ ಹೇಳಿ ಅನಿಸ್ಲಿಲ್ಲ ನಿಮ್ಗೆ? ಕೃಷಿ ಮಾಡ್ಬೇಕು ಅಂತ ಅನ್ನಿಸ್ತಾ, ಈಗ 3 ವರ್ಷದಿಂದ ಕೃಷಿಲಿ ಮಾಡಿದ್ ಸರ್. ನಂದು ಒಂದ್ 5 ಎಕರೆ ಇತ್ತು, ಬೇರೆದು ಒಂದು 3 ಎಕರೆ ಲೀಸ್ಗೆ ತಗೊಂಡು 100 ಎಕರೆ ರಾಗಿ ಬೆಳೆದೆ ಸರ್. ನೂರ ಎಕರೆ ರಾಗಿ ಬೆಳೆದು ಅದನ್ನ ನಬಾರ್ಡಿಗೆ ಬಿಟ್ಟು ನಾವು ಉದ್ಯಮ ಸ್ಟಾರ್ಟ್ ಮಾಡಿ ಸರ್. ಇದು ಇದು ಅಲ್ದಲೆ ಫ್ಯಾಕ್ಟ್ರಿನು ಮಾಡಬೇಕು ಅಂತ ನನ್ನ ಆಲೋಚನೆ ಮಾಡ್ತಾ ಇದ್ದೀನಿ. ಹೌದು ಸರ್. ಎಷ್ಟು ಹಸುಗಳಿಂದ ಶುರು ಮಾಡಿದ್ರಿ ಸರ್? ನಾವು ಒಂದ್ರಿಂದ ಸ್ಟಾರ್ಟ್ ಮಾಡಿದ್ವಿ ಸರ್, ಒಂದು 10-12 ವರ್ಷದಿಂದ ಒಂದ್ರಿಂದ ಸ್ಟಾರ್ಟ್ ಮಾಡಿದೆ ಅಮ್ಮ. ನಾನು ಮದುವೆ ಆದ್ಮೇಲೆ ಒಂದು 6 ಹಸು ಇದ್ದ ಸರ್ ನಮ್ಮನೇಲಿ. 6 ಆದ್ಮೇಲೆ ಹಂಗೆ ಅಂತಂತವಾಗಿ ಒಂದು 10 ಸರ್. 10 ಈಗ ಒಂದು 2 ವರ್ಷ ಹಿಂದೆ ಒಂದೇ ಕಡೆ ಒಂದು 7 ಹಸು ತಂದೆ ಸರ್. ಇಲ್ಲೇ ಒಂದು 2-3 ಪಸಾಜ್ ಮಾಡಿದೆ. ಒಂದು 20 ಹಸು ನಮ್ಮವ್ ಸರ್, 10 ಹಸು ಮಾತ್ರ ಬೇರೆ ಕಡೆಯಿಂದ ತಂದಿರ ಸರ್. ನಾನು ಇನ್ನ ಉಳಿದ 20 ಹಸುಗಳು ಕೂಡ ನಿಮ್ಮನೆಯಲ್ಲೇ ಹುಟ್ಟಿರೋದು. ಈಗ HF ತಳಿ ಸಾಕೊಂಡಿದ್ರ ನೀವು, ಯಾಕೆ ಅದನ್ನ ಆಯ್ಕೆ ಮಾಡ್ಕೊಂಡ್ರಿ ಸರ್? HF ನಮ್ಗೆ ಹಾಲು ಇಳುವರಿ ಜಾಸ್ತಿ ಇದೆ, ನಾವು ಕಷ್ಟಪಟ್ಟಿದ ತಕ್ಷಣ ಪ್ರತಿಫಲ ಸಿಗುತ್ತೆ. HF ಇದು ನನಗೆ ನೆಮ್ಮದಿ ಇಲ್ಲ, ಯಾಕೆಂದ್ರೆ ನಾನು ಇದೇ 30 ಹಸ ಕಟ್ಟಿದ್ರೆ ಅಮೆರಿಕನ್ ಬ್ರೀಡ್ನೇ ನಾನು ಸಾಕಿದ್ರೆ ನನಗೆ ಪರ್ ಡೇ 500-600 ಲೀಟರ್ ಆಗೋದು. ನಾವು ಕ್ವಾಲಿಟಿ ಸಾಕ್ಬೇಕು, ಕ್ವಾಲಿಟಿ ಮೇಂಟೈನ್ ಮಾಡಬೇಕು, ಕ್ವಾಲಿಟಿ ಬದುಕಬೇಕು ನಾವು. ಹಂಗಾಗಿ ನನಗೆ ಇದು ಕಮ್ಮಿ ಇದೆ, ಈ HF ತಳಿನೂ ನನಗೆ ಬೇಡ. ಈಗ ನೆಕ್ಸ್ಟ್ ನಾನು ಇದನ್ನ ಕೊಡಿಸಿದ್ದೀನಿ, ಡೆನ್ಮಾರ್ಕ್ ತಳಿ ಕೊಡಿಸ್ತಾ ಇದ್ದೀನಿ, ಅದನ್ನ ಕರ ಸಾಕಾಣಿಕೆ ಮಾಡ್ತೀನಿ ಸರ್ ಮುಂದೆ. ಆ ಹಸುಗಳನ್ನ ಸಾಕ್ಬೇಕು ಅಂತ ಹೇಳಿ ಒಟ್ಟಿಗೆ ಉತ್ಪಾದನೆ ಜಾಸ್ತಿ ಆಗ್ಬೇಕು ಅಂತ. ಉತ್ಪಾದನೆ ಜಾಸ್ತಿ ಆಗ್ಬೇಕು, ನಾವು ಕಷ್ಟಪಡೋದಕ್ಕೆ ಡೈಲಿ ಉತ್ಪಾದನೆ ಜಾಸ್ತಿ ಆಗ್ಬೇಕು. ಈಗ ಎಷ್ಟು ಲೀಟರ್ ಹಾಲು ಕರಿತೀರಾ ಒಂದ್ ದಿವಸಕ್ಕೆ? ಡೈಲಿ ಒಂದು 15 ಹಸು ಹಾಲು ಕೊಡ್ತಾವೆ, 250 ಲೀಟರ್ ಆಗ್ತಾ ಇದೆ ಪರ್ ಡೇ. ಬೆಳಗ್ಗೆ ಸಂಜೆ ಎರಡು ಸೇರ? ಎರಡು ಸೇರಿ ಸರ್. 250 ಲೀಟರ್ ಹಾಲು ಹಾಕ್ತಾ ಇದ್ದಾರೆ ಡೈರಿಗೆ. ಏನ್ ಬೆಲೆ ಸಿಗುತ್ತೆ ಹಾಲಿಗೆ? ಬೆಲೆ ಒಂದು 36-37 ರೂಪಾಯಿ ಸಿಗ್ತಾ ಇದೆ ಸರ್. 36-37 ರೂಪಾಯಿ ಸಿಗ್ತಾ ಇದೆ. ತೃಪ್ತಿ ಇದೆಯಾ? ತೃಪ್ತಿ ಏನಿಲ್ಲ ಸರ್ ಇದ್ರಲ್ಲಿ, ಯಾಕೆಂದ್ರೆ ನಮ್ದು ಫೀಡಿಂಗ್ ಕಾಸ್ಟ್ ಎಲ್ಲ ಜಾಸ್ತಿ ಇದೆ. ಬೂಸದ ರೇಟ್ ಎಲ್ಲ 1200 ಆಯ್ತಾ ಇದೆ, ಹಿಂಡಿ ರೇಟ್ 1400 ಆಗಿದೆ. ಹಂಗಾಗಿ ಮೆಕ್ಕೆಜೋಳದ 2100-2300 ಆಗಿದೆ. ಹಂಗಾಗಿ ಇದು ತೃಪ್ತಿ ಇಲ್ಲ ಸರ್. ಇನ್ನೂ ಒಂದು 40 ದಾಟಿದ್ರೆ ಇನ್ನ ತೃಪ್ತಿ ಸರ್. ಇದ್ರಲ್ಲಿ 40 ಆದ್ರೆ ನಿಮ್ಗೆ ಒಂದಷ್ಟು ಲಾಭ ಆಗುತ್ತೆ ಸರ್. ಇಲ್ಲ ಅಂತ ಅಂದ್ರೆ ಅಲ್ಲಿಗಲ್ಲಿಗೆ ನೇರ ಆಗುತ್ತೆ. ಅಲ್ಲಿಗಲ್ಲಿಗೆ ನೇರ, ಯಾಕಂದ್ರೆ ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ರೆ ನೇರ ಆಗಲ್ಲ ಸರ್. ಪರವಾಗಿಲ್ಲ ಅನ್ನಂಗಿರ್ಬೋದು, ಇಂಟ್ರೆಸ್ಟ್ ಇಲ್ಲ ಇದನ್ನು ವೀಕ್ ಮಾಡ್ಕೊಂಡ್ರೆ ಬಿಸ್ನೆಸ್ ಅನ್ನ ನಾವು ಅದು ಏನು ಪಡೆಯಕ್ಕಾಗಲ್ಲ ಸರ್, ಲಾಭದ ಪಡೆಯಕ್ಕಾಗಲ್ಲ. ಸುಮಾರು 30 ಹಸುಗಳು ಇದಾವೆ ಅಂತ ಹೇಳಿದ್ರಿ, ಎಷ್ಟು ಜನ ದಿವಸ ಕೆಲಸ ಮಾಡ್ತಾರೆ? ನಾವೊಂದು 4 ಜನ ಮಾಡಿಸ್ ಸರ್. ಎಲ್ಲ ಮನೆಯವರೇ ಮಾಡ್ತೀರಾ? ಮನೆಯವರೇ ಸರ್. ಲೇಬರ್ ಇದ್ರು, ರಾಯಚೂರವರು ಮತ್ತೆ ಬೇರೆ ಬೇರೆ ಕಡೆಯವ್ರು ಲೇಬರ್ ಇರ್ತಾರೆ, 4 ತಿಂಗಳು ಇರ್ತಾರೆ, 3 ತಿಂಗಳು ಓಡ ಹೋಗ್ತಾರೆ. ಹಂಗಾಗಿ ನಮ್ಮ ತಮ್ಮ ಬೆಂಗಳೂರು ಇದ್ದ, ಅವನು ಈಗ ಸ್ವಲ್ಪ ನಾವು ಇಲ್ಲಿ ಜಾಸ್ತಿ ಮಾಡಿದ್ರಿಂದ ಹಸು ಅವನು ಈಗ ಉಳ್ಕೊಂಡಿದ್ದಾನೆ. ಹಂಗಾಗಿ ಈಗ ನಾವೇ ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಅಲ್ಲಿ ಇದೆ ಸರ್. ಮತ್ತೆ ಈಗ ಇದರಲ್ಲಿ ಸಿಸ್ಟಮ್ ಎಲ್ಲ ಇದೆ ಸರ್, ಮಾಡ್ಬೇಕು ಅಂದ್ರೆ ಬಿಡ ಸಿಸ್ಟಮ್ ಮಾಡ್ಬೇಕು. ಅದನ್ನ ಮಾಡಿದ್ರೆ 50 ಹಸುನ ನಾವೊಂದ 3 ಜನ ಲೇಬರ್ ಮನೆಯವರೇ ಮೇಂಟೈನ್ ಮಾಡ್ಬೋದು ಸರ್. ಏನ್ ಟೆನ್ಷನ್ ಇಲ್ಲ, ಕಾನ್ಫಿಡೆನ್ಸ್ ಇದೆ ಸರ್. ಆ ಸಿಸ್ಟಮ್ ಬೇಕು ಸರ್. ಈಗ ಬಿಟ್ಟು ಸಾಕೋದು ಅಂದ್ರೆ ಹೆಂಗೆ ಸರ್? ಬಿಡೋದು ಅಂದ್ರೆ ಈ ಮೂಗ್ದಾರ ಹಾಕ್ಬಾರ್ದು, ಸೆಕ್ಷನ್ ಬೇಕು, ಈಟ್ ತಾಣದೇ ಬೇರೆ, ಕರ್ಗುಳೆ ಬೇರೆ, ಗಬ್ದವ ಬೇರೆ, ಡೈಲಿ ಹಾಲು ಕರೆಯೋ ಬೇರೆ. ಈ ತರ ಮಾಡಿದಾಗ ನಾವ್ ಏನ್ 50 ಹಸು ಇದ್ರೆ 30 ಹಸು ಹಾಲು ಕರಿತೇವೆ ಪರ್ ಡೇ. 30 ಹಸು ಮಾತ್ರ ನಾವು ಡೈಲಿ ವರ್ಕ್ ಮಾಡ್ತಾ ಇರ್ತೀವಿ. ಇನ್ನ ಉಳಿದವಕ್ಕೆಲ್ಲ ನಾವು ಡೈಲಿ ಫೀಡ್ ಹಾಕಿದ್ರೆ ಅವು ನಾಳೆ ಬೆಳಿಗ್ಗೆ ಮತ್ತೆ ಫೀಡಿಂಗ್ ಹಾಕದ್ ನಾವು. ಹಂಗಾಗಿ ನಾವು 30 ಹಸು ಮಾತ್ರ ಕಂಟ್ರೆಷನ್ ಅದ್ ಏನ್ ಬೇಕೋ ಅದನ್ನ ವಿಚಾರಿಸ್ತೀವಿ. ಹಂಗಾಗಿ ನಾವು ಆರಾಮ ಮಾಡ್ಬೋದು ಸರ್. ಹಂಗಾಗಿ ಬಿಟ್ಟು ಮಾಡ್ಬೋದು. ಮತ್ತೆ ನೀರು ತಾನಾಗೆ ಕುಡಿಯುತ್ತೆ, ತಾನಾಗಿ ಕುಡಿಯುತ್ತೆ. ಇದು ನಾವು 1 ಗಂಟೆ ಕುಡಿಸ್ಬೇಕು, ಮತ್ತೆ ಇಲ್ಲಿ ನಾವು ತೋರಿಸ್ಬೇಕು, ತೊಟ್ಟಿಗೆ ತೋರಿಸ್ಬೇಕು, ಬಿಚ್ಚಿ ತೋರಿಸ್ಬೇಕು. ಹಂಗ ಬಿಡ ಸಿಸ್ಟಮ್ ಬೆಸ್ಟ್ ಸರ್. ಮತ್ತೆ ಅದಕ್ಕೆ ನೀರು ಯಥೇಚ್ಛವಾಗಿ ಸಿಗುತ್ತೆ, ಅದು ನೀರು ಕುಡ್ದಂಗೆ ಅದು ಬಾಡಿ ಡೆವಲಪ್ಮೆಂಟ್ ಜಾಸ್ತಿ ಆಗುತ್ತೆ. ಬಿಟ್ ಸಾಕ್ಲಿಕ್ಕೆ ವ್ಯವಸ್ಥೆ ಮಾಡ್ಕೋಬೇಕು ಅಂದ್ರೆ ಜಾಸ್ತಿ ಖರ್ಚಾಗುತ್ತೆ, ಅದಕ್ಕೆ ಒಂದು 5 ಲಕ್ಷ ಬೇಕಾಗುತ್ತೆ. ನಾನು ಮಾಡ್ಬಿಟ್ಟಿದ್ದೀನಿ ಈಗ ಫಸ್ಟ್, ಈಗ ಇದಕ್ಕೆಲ್ಲ ಬಂಡವಾಳ ಹಾಕಿದ್ದೀನಿ. ಇದೇ ಖರ್ಚಲ್ಲಿ ಅರ್ಧ ಮಾಡಿದ್ರೆ ಸಾಕು ಉಳಿಯೋದು, ನನಗೆ ಗೊತ್ತಿಲ್ಲದಲ್ಲೇ ನಾನು ಮಾಡಿರೋದು ಫಸ್ಟ್. ಹಂಗಾಗಿ ನಾನು ಮುಂದೆ ಮಾಡ್ಬೇಕು ಸರ್, ಅದನ್ನ ಮಾಡ್ಕೊಂಡು ಅದನ್ನ ಮಾಡೋಕ್ಕಿನ್ನ ಫಸ್ಟ್ ಫ್ಯಾಕ್ಟ್ರಿ ಮಾಡ್ಲೇಬೇಕು ಅನ್ನೋ ಒಂದು ಇದೈತೆ ಸರ್. ಫ್ಯಾಕ್ಟ್ರಿ ಮಾಡಾದ್ಮೇಲೆ ಅದ್ ಮಾಡ್ತೀನಿ. ಈಗೊಂದಷ್ಟು ಮೂಲಭೂತ ಸೌಕರ್ಯಗಳನ್ನ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರಲ್ಲ, ಏನೇನ್ ಮಾಡ್ಕೊಂಡಿದೀರ? ಈಗ ಆಲ್ಕರಿಯ ಮಿಷಿನ್ ಇದೆ, ಸಿಸ್ಟಮ್ ಇದೆ, ಎಲ್ಲ ಸೌಲಭ್ಯ ಇಲ್ಲೇ ತೊಟ್ಟಿ ಇದೆ, ಇಲ್ಲೇ ಅನುಕೂಲ ಇದೆ. ಇನ್ನ ಈಗ ನಾನು ಮಳೆ ಸ್ಟಾರ್ಟ್ ಆಗ್ತದಂಗೆ ನಾವು ರಾಗಿ ಹಾಕ್ತೀನಿ, ಜೋಳ ಹಾಕ್ತೀನಿ, ಅದನ್ನೇ ಕಟಾವ್ ಮಾಡ್ಕೊಂಡು ಮತ್ತೆ ನಾವು ತುಂಬ್ಕೋತೀವಿ. ಹಂಗಾಗಿ ಅನುಕೂಲ ಮಾಡ್ಕೊಂಡಿದ್ದೀವಿ ಸರ್. ತೊಟ್ಟಿ ಮಾಡ್ಕೊಂಡಿದ್ದೀನಿ, ಒಂದು 30 ಟನ್ ಸ್ಟೋರೇಜ್ ಇದೆ. ಈ ಕೊಟ್ಟಿಗೆಗಳನ್ನು ಮಾಡ್ಕೊಂಡಿದ್ದೀರಿ? ಹೌದು ಸರ್. ಈಗ ಬಿಟ್ಟು ಸಾಕೋದಾದ್ರೆ ಕೊಟ್ಟಿಗೆ ಇವೆಲ್ಲ ಬೇಕಾಗೋದಿಲ್ವಾ? ಏನು ಬೇಕಾಗಿಲ್ಲ ಸರ್. ಈಗ ನಾನು ಮಾಡಿರೋದ್ರಲ್ಲಿ ಅರ್ಧ ಬಂಡವಾಳ ಹಾಕಿದ್ರೆ ಸಾಕಾಯ್ತು, 50 ಹಸುಗೆ ಸಿಸ್ಟಮ್ ಆಗೋದು. ಮಳೆಗಾಲದಲ್ಲೆಲ್ಲ ಹೆಂಗೆ? ಮಳೆ ಮತ್ತೆ ಬೇಸಿಗೆನಲ್ಲಿ ಕಷ್ಟ ಆಗುದು, ನೆರಳು ಬೇಕಲ್ವಾ? ಸುತ್ತ ನೆರಳು ಹಾಕಬೇಕು ಸರ್. ಅದಕ್ಕೆ ನೆರಳು ಗಿಡಗಳು ಹಾಕಬೇಕು. ನೆರಳು ಗಿಡಗಳು ಹಾಕಬೇಕು. ತೋಟ ಇರೋದ್ರಿಂದ ತೋಟಕ್ಕೆ ತಂತಿ ಬೇಲಿ ಹಾಕಿದ್ರೆ ಅದು ಮುಗ್ದು ಹೋಯ್ತು, ಕೆಲಸ ಏನು ತೊಂದರೆ ಇಲ್ಲ ನಮ್ಗೆ. ಈಗ ಆಲ್ರೆಡಿ ಮರಗಳಿದಾವೆ, ನೆರಳು ಸಿಗುತ್ತೆ, ನೀಟಾಗಿ ತಂತಿ ಬೇಲಿ ಹಾಕಬಿಟ್ರೆ ಬಿಟ್ಕೊಂಡು ಸಾಕ್ಬೋದು. ಸಾಕ್ಬೋದಾಯ್ತು. ಆ ತರ ಇನ್ನೊಂದ್ ಸ್ವಲ್ಪ ಈಗ ನೀವು ಬೇಲಿ ಹಾಕೊಂಡ್ರೆ ಆ ತರದ ಒಂದ್ ಸಿಸ್ಟಮ್ ಮಾಡ್ಕೋಬಹುದು. ಈಗ ಆ ತರದ ಹಾಲು ಉತ್ಪಾದನೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ, ಅಂತ ಅಂದ್ರೆ ಸಾವಯವ ಹಾಲು ಉತ್ಪಾದನೆ ಅಂತ ಹೇಳ್ತಾರೆ, ಬಹಳ ನೈಸರ್ಗಿಕವಾಗಿ ಮಾಡೋದು ಅಂತ ಹೇಳಿ, ಜಾಸ್ತಿ ಬೆಲೆನೂ ಕೂಡ ಅದಕ್ಕೆ ಇದೆ, ಅದ್ರ ಬಗ್ಗೆ ಗೊತ್ತಿದೆಯಾ ನಿಮ್ಗೆ? ಗೊತ್ತು ಸರ್, ಗೊತ್ತು ಅದು ಗೊತ್ತು. ಸಾವಯವ ಹಾಲು ಉತ್ಪಾದನೆ ಮಾಡ್ಬೇಕು ಅನ್ನೋದು ಕೂಡ ಮನಸ್ಸಿನಲ್ಲಿದೆ ನಿಮ್ಗೆ? ಹೌದೌದು ಸರ್. ನಾಲ್ಕು ಜನ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಏನೇನ್ ಕೆಲಸ ಹಂಚ್ಕೊಂಡಿದ್ರ ನಾಲ್ಕು ಜನ? ನಮ್ದು ಆಲ್ ಕರಿಯೋದು ನಾವು ಕರಿತೀನಿ, ನಮ್ ತಮ್ಮ ಕರೀತಾರೆ, ಮತ್ತೆ ನಮ್ಮ ಮನೇಲಿ ನಮ್ಮಅಪ್ಪ ಮತ್ತೆ ನಮ್ಮಅಮ್ಮ, ಬೇರೆ ಕೆಲಸ ನಮ್ ತಮ್ಮ, ಅವ್ರು ಮೂರ್ ಜನ ಎಲ್ಲ ಮಾಡ್ತಾರೆ. ನಮ್ದು ಆಲ್ ಕರಿಯೋದೊಂದು ಕೆಲಸ ಮಾಡ್ತೀನಿ, ಮೇವ್ ಹಾಕೋದೊಂದು ಕೆಲಸ ಮಾಡ್ತೀನಿ ಸರ್ ನಾನು, ಯಾಕೆಂದ್ರೆ ಹೊರಗಡೆ ಡೈಲಿ ಕೆಲಸ ಇರುತ್ತೆ. ಇಷ್ಟೆಲ್ಲ ಬೇಕಂದ್ರೆ ಮೇವು ಸ್ಟೋರೇಜ್ ಮಾಡ್ಬೇಕು, ಭೂಸ ತರಬೇಕು, ಇಲ್ಲ ಇನ್ನೊಂದಿರುತ್ತೆ, ಮನೆ ವರ್ಕಿಂಗ್ ಇರುತ್ತೆ. ಹಂಗಾಗಿ ನಾನು ಹಾಲ್ ಕರಿಯೋದೊಂದು ಬಿಟ್ರೆ ಇನ್ನೇನು ಮಾಡ್ಸಲ್ಲ ಸರ್ ನಂಗೆ. ಪ್ರತಿ ದಿವಸ ಏನೇನು ಕೆಲಸ ಇರುತ್ತೆ ಹಸು ಸಾಕಾಣಿಕೆನಲ್ಲಿ? ಪ್ರತಿ ದಿವಸ ಸರ್ ಇದು ಮೇವ್ ಸ್ಟೋರೇಜು, ಸ್ಟೋರೇಜ್ ಇಂಪಾರ್ಟೆಂಟು. ಮೇವ್ ಸ್ಟೋರೇಜ್ ಇದ್ರೆ ಟೆನ್ಷನ್ ಇರಲ್ಲ ಸರ್ ನಮ್ಗೆ, ಮೇವ್ ಸ್ಟೋರೇಜ್ ಚೆನ್ನಾಗಿರ್ಬೇಕು. ಒಂದ್ಸತಿ ತುಂಬ್ಕೊಳಕ್ಕೆ ನಮ್ಗೆ ಒಂದು 100 ಟನ್ ತುಂಬ್ಕೋಬೇಕು ಅಂದ್ರೆ, 100 ಟನ್ಗೆ ನಮ್ಗೆ ಆ ತೊಟ್ಟಿ ಅವೆಲ್ಲ ಸಿಸ್ಟಮ್ ಮಾಡ್ಸಕ್ಕೆ 4 ಲಕ್ಷ ಬೇಕು. 100 ಟನ್ ಸ್ಟೋರೇಜ್ ಮಾಡಕ್ಕೆ ಒಂದೇ ಸತಿ 4 ಲಕ್ಷ, ತೊಟ್ಟಿಗೆ 4 ಲಕ್ಷ, 8 ಲಕ್ಷ ಬಂಡವಾಳ ಹಾಕ್ಬೇಕು. ಹಾಗಾಗಿ ನಾವು ಈಗ ಕಮ್ಮಿ ಪ್ರಮಾಣದಲ್ಲಿ 30 ಟನ್ ಮಾಡೋಷ್ಟು ಮಾಡಿದೀನಿ, ಅದು ಮುಂದೆ ಮಾಡ್ಬೇಕು ಸರ್. ಹಂಗೆ ಪ್ರತಿದಿನ ಭೂಸ ಮತ್ತೆ ಹಿಂಡಿ ಇದೆ ಸರ್, ಇನ್ನೇನು ಕೆಲಸ ಇಲ್ಲ. ಈಗ ಏನೇನು ಇದನ್ನ ಆಹಾರ ಮತ್ತೆ ಈ ತರದೆಲ್ಲ ಹೇಗೆ ಮೇವೆಲ್ಲ? ಮೇವೆಲ್ಲ ಸೈಲೇಜ್ ಮೇವ್ ಆಗ್ತೀವಿ ಸರ್, ಅದಕ್ಕೆ ಮಿಕ್ಸಿಂಗು ಒಣಮೇವು ಮಿಕ್ಸಿಂಗ್ ಮಾಡ್ತೀನಿ ಸ್ವಲ್ಪ, ಯಾಕಂದ್ರೆ ಫ್ಲಾಟ್ ಚೆನ್ನಾಗಿ ಬರುತ್ತೆ. ಫ್ಲಾಟ್ಗೆ ಈಗ ಗುಜರಾತ್ ಇಂದ ಸಾಸಿವೆ ಹಿಂಡಿ ತರಿಸ್ತಾ ಇದಾರೆ ಕರ್ನಾಟಕದವರು, ಅದನ್ನ ನಮ್ಮ ಅಕ್ಷಯಕಲ್ಪದವರು ಈಗ ಪ್ರೊಡ್ಯೂಸ್ ಮಾಡಿದ್ದಾರೆ. ನಾನು ಹಾಕ್ಬೇಕಾದ್ರೆ ಅವರಿಗೆ 6 ತಿಂಗಳಲ್ಲಿ ಫಸ್ಟ್ ನಮ್ಗೆ ಟ್ರಯಲ್ ನೋಡಿದ್ರು ಅವರು ಸಾಸಿವೆ ಹಿಂಡಿನ. ಪರವಾಗಿಲ್ಲ ಸರ್, ಸಾಸಿವೆ ಹಿಂಡಿಗೆ ಒಳ್ಳೆ ಕೆಚ್ಲ್ ಇಂಪ್ರೂವ್ಮೆಂಟು ಎಲ್ಲ ಒಳ್ಳೆ ಡೆವಲಪ್ಮೆಂಟ್ ಆಗುತ್ತೆ, ಹಾಲು ಇಳುವರಿ ಎಲ್ಲ ಡೆವಲಪ್ಮೆಂಟ್ ಆಗುತ್ತೆ ಸರ್. ಈಗ ನೀವ್ ಯಾವ್ಯಾವ ತರದ ಮೇವು ಕೊಡ್ತಾ ಇದೀರಾ ಅದಕ್ಕೆ? ಫುಡ್ ಹೇಳೋದಾರೆ ಸಾಸಿವೆ ಹಿಂಡಿ, ಭೂಸ, ಜೋಳದ ನುಚ್ಚು, ಉಪ್ಪಿಟ್ಟು, ಇಷ್ಟೇ ಸರ್ ನಾವು ಕೊಡೋದು. ಜೋಳದ ಉಪ್ಪಿಟ್ಟು ಹೆಂಗೆ ಪಾಠ ಮಾಡಿದ್ರಿ ಸರ್? ಪಾಠ ಮಾಡೋದೇನಿಲ್ಲ, ಅದಕ್ಕೆ ಒಂದ್ ದಿವಸ ಹಾಕಿದ್ರೆ ಸಾಕು, 2 ದಿವಸ ಹಾಕಿದ್ರೆ ಅದೇ ಪಾಠ ಆಗುತ್ತೆ ಸರ್. ಏನ್ ಹಾಕಿದ್ರು ನಾವು ಪಾಠ ಮಾಡಬಹುದು ಅದಕ್ಕೆ. ಹಸುಗಳಿಗೆ ನಾವ್ ಯಾವ ರೀತಿ ಬೇಕಾದ್ರು ಪ್ರಯೋಗ ಮಾಡಬಹುದು ಸರ್, ಏನ್ ತೊಂದರೆ ಏನಿಲ್ಲ. ಅಂದ್ರೆ ಏನ್ ತಿಂತಾವ ಅದೆಲ್ಲದನ್ನು ಎಲ್ಲಾ ತರದ ಪ್ರಯೋಗನು ಮಾಡಬಹುದು. ಇದರಲ್ಲಿ ಕೆಚ್ಲ ಭಾವ ಇಂಪಾರ್ಟೆಂಟ್ ಸರ್. ಕೆಚ್ಲ ಭಾವನ್ನ ನಾವು ಡಾಕ್ಟರ್ ಬರ್ದಂಗೆ, ನಮ್ಮ ಫಾರಂ ಗೆ ಡಾಕ್ಟರ್ ಬರ್ದಂಗೆ ನಾವು ನೋಡ್ಕೊಂಡಿದ್ದೆ ಆದ್ರೆ ಫಾರಂ ಸಕ್ಸಸ್ ಸರ್. ಈಗ ಜೋಳದ ಉಪ್ಪಿಟ್ಟು ಹೆಂಗ್ ಮಾಡಾಕ್ತೀರಾ ಹೇಳಿ ಸರ್? ಜೋಳದ ಉಪ್ಪಿಟ್ಟು ಏನಿಲ್ಲ, ಕೋಳಿಗೆ ಯಾವ ತರ ನಾವು ಮಿಲ್ಲಲ್ಲಿ ಒಡಿಸ್ತೀವಿ ದಪ್ಪ ದಪ್ಪ ರಾಳು, ಅದನ್ನೇ ತಂದು ಕುದಿಯ ನೀರಿಗೆ ಉಯ್ತೀವಿ, ಹಾಕ್ತಿವಿ, ಒಂದ್ 10 ಸೇರ್ ಹಾಕ್ತಿವಿ, ಅದನ್ನ ಸುಮ್ನೆ ತಿರುವಿ ಬಿಡ್ತೀವಿ ಅಷ್ಟೇ. ಬೆಳಿಗ್ಗೆ ಮಾಡಿದ ಸಂಜೆ, ಸಂಜೆ ಮಾಡಿದ ಬೆಳಿಗ್ಗೆ ಹಾಕ್ತಿವಿ ಸರ್. ಆ ಸೈಲೇಜ್ ಗೆ ಇಲ್ಲಿ ಫುಡ್ ಹಾಕ್ದಾಗ ಸೈಲೇಜ್ ಭೂಸ, ಸಾಸಿವೆ ಹಿಂಡಿ, ಹಿಂಡಿ, ಉಪ್ಪಿಟ್ಟು ಎಲ್ಲ ಮಿಕ್ಸ್ ಹೊಡಿತೀವಿ. ಬಾರಿ ನೀಟಾಗೆ ಒಂದು ಚೂರು ಇಲ್ದಂಗೆ ನೋಡಿತದ ನಿಮ್ಮ ಎದುರಿಗೆ ತಿಂದವೆ, ಒಂದು ಚೂರು ಬಿಡಲ್ಲ. ಈಗ ಬೆಳಗ್ಗೆ ಮಾಡಿದ ಸಂಜೆ, ಸಂಜೆ ಮಾಡಿದ ಬೆಳಗ್ಗೆ ಯಾಕೆ ಕೊಡೋದು? ಆ ಉಪ್ಪಿಟ್ಟಲ್ಲಿ ಆ ರಾಳಲ್ಲಿ ಅಷ್ಟು ತೇವಾಂಶ ಇರುತ್ತೆ, ಅದು ಒಳಗೆ ಜೀರ್ಣ ಆಗುತ್ತೆ ಚೆನ್ನಾಗಿ. ಜೀರ್ಣ ಆಗುತ್ತೆ, ತಣ್ಣಗಿರ್ಬೇಕು, ತೇವಾಂಶ ಚೆನ್ನಾಗಿರ್ಬೇಕು. ಹಂಗಿದ್ದಾಗ ಚೆನ್ನಾಗಿ ಜೀರ್ಣ ಆಗುತ್ತೆ ಅಂತ ಹೇಳಿ ಆ ಸಂದರ್ಭಕ್ಕೆ ಕೊಡ್ತೀರಿ. ಚೆನ್ನಾಗಿ ತಿಂತಾವ ಎಲ್ಲದು ಕೂಡ? ಎಲ್ಲ ಚೆನ್ನಾಗಿ ತಿಂತಾವ ಸರ್. ಹಸಿರು ಮೇವು ಹೆಂಗ್ ಮಾಡ್ಕೊಂಡಿದ್ದೀರಿ ಸರ್? ಹಸಿರು ಮೇವು ನಮ್ದು ಈಗ ಜಮೀನು ಇದೆ, ಆದ್ರೂ ಇಲ್ಲಿ ಮಾತ್ರ ಈ ಫ್ಲಾಟ್ ಅಲ್ಲಿ 1 ಎಕರೆ ಇದೆ, ಅಲ್ಲಿ ಬೇರೆ ಕಡೆ 4 ಎಕರೆ ಇದೆ, ಅಲ್ಲಿಗೆ ಬೋರ್ ಹಾಕಿಲ್ಲ ಇನ್ನ, ಅದು ಮಳೆಗೆ ಮಾತ್ರ ಬೆಳ್ಕತಾ ಇದೀನಿ. ಹಂಗಾಗಿ ಈಗ ಸ್ಟಾರ್ಟ್ ಮಾಡ್ತೀನಿ ಸರ್. ಏನೇನು ಹಸಿರು ಮೇವು ಬೆಳ್ಕೋತೀರಿ ಸರ್? ರಾಗಿ ವಿತ್ ಜೋಳ, ಮೆಕ್ಕೆಜೋಳ ಬಿಟ್ಟರೆ ಇನ್ನೇನು ಹಾಕಲ್ಲ ಸರ್. ಎರಡು ಮಿಕ್ಸಲ್ ಹಾಕ್ತೀರಾ? ಎರಡು ಮಿಕ್ಸಲ್ ಹಾಕ್ತಿವಿ, ಇಲ್ಲ ಅಂದ್ರೆ ಒಂದಿದ್ರೆ ಒಂದೇ ಹಾಕ್ತಿವಿ, ಏನ್ ತೊಂದ್ರೆ ಇಲ್ಲ. ಒಂದಿದ್ರೆ ಒಂದೇ ಹಾಕೊಂಡು ಅದನ್ನ ಕುಯ್ಕೊಂಡು ಹಾಕಲ್ಲ ಅಂತದ್ದು. ಸ್ಟೋರೇಜ್ ಸಿಸ್ಟಮ್ ಅಲ್ಲಿ ಹಾಕೋದು, ಡೈಲಿ ಹಾಕೋದಿಲ್ಲ ಸರ್, ನಾವ್ ಹಾಕಲ್ಲ, ಬೇರೆಯವ್ರು ಹಾಕ್ಬೋದು. 1 ಹಸು 2 ಹಸು 5 ಹಸು ಕೊಟ್ಟಿರೋರು ಡೈಲಿ ತಂದು ಹಾಕ್ತಾರೆ, ಯಾಕೆಂದ್ರೆ ಅವ್ರಿಗೆ 2 ವರೆ ತಂದ್ರೆ ಸಾಕು, ಅವ್ರಿಗೆ ಆಗುತ್ತೆ, ನಮ್ಗೆ ಆಗಲ್ಲ ಸರ್, ನಮ್ಗೆ 10 ವರೆ ಬೇಕು ಒಂದ್ ದಿವಸಕ್ಕೆ. ಹಂಗಾಗಿ ನಾವು ಡೈಲಿ ತರೋದ್ರಿಂದ ಇಲ್ಲೇ ಕೆಲಸ ನಮ್ಗೆ ಸುಸ್ತಾಗುತ್ತೆ 4 ಜನ ಲೇಬರ್ಗೆ, ಹಂಗಾಗಿ ನಾವು ಡೈಲಿ ತಂದು ಹಾಕಕ್ ಆಗಲ್ಲ. ಹಂಗಾಗಿ ನಾವು ಸ್ಟೋರೇಜ್ ಸಿಸ್ಟಮ್ನೇ ಮಾಡ್ಕೊಂಡಿದೀವಿ, ಸ್ಟೋರೇಜ್ ಇಂದ ಎತ್ತಾಕ್ತಿವಿ, ಅದೇನ 10 ನಿಮಿಷದ ಕೆಲಸ ಸರ್. ಸ್ಟೋರಿಂದ ಎತ್ತಾಕೋದು 10 ನಿಮಿಷ, ಫೀಡಿಂಗ್ ಹಾಕೋದು 10 ನಿಮಿಷ. ನಮ್ಗೇನಿಲ್ಲ ಅಂದ್ರೆ ಹಾಲ್ ಕರಿಯೋದ್ ಸಿಸ್ಟಮ್ ನಮ್ಮ ಹತ್ರ ಒಂದೇ ಬಕೆಟ್ ಇರೋದ್ರಿಂದ ನಮಗೆ ಲೇಟ್ ಆಗ್ತಾ ಇದೆ, 1.5 ಗಂಟೆ ಆಗ್ತಾ ಇದೆ 15 ಹಸಿಗೆ. 2 ಬಕೆಟ್ ಮಾಡ್ಬೋದು, ಮುಂದೆ ಮಾಡಿಸ್ತೀನಿ ಸರ್ ಅದಕ್ಕೆ, ಯಾಕೆ ಅಂದ್ರೆ ಹಾಲ್ ಕರಿಯೋ ಜಾಸ್ತಿ ಇದಾವೆ ಮುಂದೆ, ಅದಕ್ಕೆ ಇನ್ನೊಂದ್ ಬಕೆಟ್ ಹಾಕೋಬಹುದು. ಹಂಗಾಗಿ ನಾವು ಮುಂದೆ ಮಾಡ್ತೀವಿ ಸರ್. ಈಗ ಸ್ಟೋರೇಜ್ ಪದ್ಧತಿ ಅಂತ ಅಂದ್ರೆ ಹೆಂಗೆ ಅದು ಸ್ಟೋರೇಜ್ ಮಾಡೋದು? ಅದನ್ನ ಸಹ ಪುಡಿ ಮಾಡಿಸಿ ಸ್ಟೋರೇಜ್ ಪದ್ಧತಿ ಅಂದ್ರೆ 20 ದಿವಸ ಇಲ್ಲ 1 ತಿಂಗಳು ಅದನ್ನ ಮುಚ್ಚಿಡ್ಬೇಕು ಸರ್. ಸೈಲೇಜ್ ಗಾಳಿ ಆಡ್ದಂಗ್ ಸೈಲೇಜ್ ಸೈಲೇಜ್ ಸಿಸ್ಟಮ್ ನೇ ಮಾಡ್ಬೇಕು ಒಳ್ಳೇದು. ಹಾಲು ಇಳುವರಿ ಬರುತ್ತೆ, ಬಾಡಿ ಬರುತ್ತೆ, ಒಳ್ಳೆ ಸಾಧು. ಸೈಲೇಜ್ ಹೆಂಗ್ ಮಾಡ್ತೀರ ಅದ್ರ ಬಗ್ಗೆ ವಿವರವಾಗಿ ಹೇಳಿ ಸರ್. ಸೈಲೇಜ್ ಅಂದ್ರೆ ಪುಡಿ ಮಾಡಿಸಿ ನಾವು ತಂದು ಈಗ ಅದಕ್ಕೆ ತೊಟ್ಟಿ ಮಾಡ್ಕೊಂಡಿದ್ರ ಅಲ್ವಾ, ಎಷ್ಟು ಕೆಪಾಸಿಟಿ ಇದೆ ಅದು? ತೊಟ್ಟಿ ಒಂದೊಂದ್ ತೊಟ್ಟಿ ನಂದು ಒಂದ್ 15 ಟನ್ ಕೆಪಾಸಿಟಿ ಇದೆ ಸರ್. 15 ಟನ್ ಇದೆ. ಅದಕ್ಕೆ ಬೆಲ್ಲದ ನೀರ್ ಎಸಿತೀವಿ, ಉಪ್ಪಿನ ನೀರ್ ಎಸಿತೀವಿ, ಆದ್ರೆ ಹಾಕ್ಬಹುದು, ಇಲ್ಲ ಅಂದ್ರೆ ಹಂಗೆ ಕೂಡ ಮಾಡ್ಬೋದು, ಏನ್ ತೊಂದರೆ ಇಲ್ಲ ಸರ್. ಅದು ಹುಳಿ ಬರುತ್ತೆ, 15 ಕಳೆದ್ರೆ ಹುಳಿ ಬರುತ್ತೆ, ಹುಳಿ ಬರುತ್ತೆ, ಒಂಥರ ಗಮಲು ಬರುತ್ತೆ, ಗಮನು ಬರುತ್ತೆ. ಅದಕ್ಕೆ ತಿನ್ನಕ್ಕೆ ಬಾರಿ ಚೆನ್ನಾಗಿರುತ್ತೆ ಸರ್, ಚೆನ್ನಾಗಿರುತ್ತೆ, ಚೆನ್ನಾಗಿರುತ್ತೆ. ಎಷ್ಟು ದಿವಸ ಅದು ಸೈಲೇಜ್ ಒಳಗಡೆ ಇರಬೇಕಾಗುತ್ತೆ? ಅದೊಂದು 1 ತಿಂಗಳಿಗೆ ಕಿರು ಸಾಕು ಸರ್. ಅದ ನೀವು ಸ್ಟೋರೇಜ್ ಮಾಡೋದ ಇದ್ದಿದ್ರೆ ನಾವು 6 ತಿಂಗಳು ಇಟ್ಬೋದು ಸರ್, ಏನ್ ತೊಂದ್ರೆ ಆಗಲ್ಲ. ಸ್ಟೋರೇಜ್ ಮಾಡಿದ್ರೆ 6 ತಿಂಗಳವರೆಗೂ ಇಟ್ಕೋಬಹುದು. ಇಟ್ಕೋಬಹುದು, ನಾವು ಕಮ್ಮಿ ಪ್ರಮಾಣದಲ್ಲೆಲ್ಲ ಇಟ್ಕೊಳಕ್ ಆಗಲ್ಲ, ಯಾಕೆಂದ್ರೆ ನಾವು ಫೀಡಿಂಗ್ ಕಾಸ್ಟ್ ಇವೆಲ್ಲ ನಾವು ಈಗಿನ ಬೆಳೆಯೋದ್ರಿಂದ ನಾವು ಇಕ್ಕಕ್ ಆಗಲ್ಲ. ಆ ತರ ನಾವು ಬೆಳೆದ್ರೆ ಅದು 6 ತಿಂಗಳು ಕೂಡ ಇಕ್ಕಿದ್ರೆ ಈ ಮಳೆಗಾಲದಲ್ಲಿ ನಾವು ಕೊಳ್ಬಹುದು. ರೈತರ ಹತ್ರ ಕೆಜಿ 3 ರೂಪಾಯಿ ಇತ್ತು, ಈಗ ರೈತರ ಹತ್ರ ನಾವು ನಮ್ಮತ್ರ 2.5 ರೂಪಾಯಿಗೆ ನಾವು ಈಗ ಸಿಗ್ತಾ ಇದೆ. 2 ರೂಪಾಯಿಗೂ ಸಿಗುತ್ತೆ, ಮಳೆಗಾಲದಲ್ಲಿ ಮಾತ್ರ ಸಿಗುತ್ತೆ, ಮಳೆಗಾಲದಲ್ಲಿ 2 ರೂಪಾಯಿ ಸಿಗುತ್ತೆ. ಆ ಸಿಸ್ಟಮ್ ಅಲ್ಲಿ ನಾವು 100-200 ಟನ್ ಎಲ್ಲ ನಾವು ಸ್ಟೋರೇಜ್ ಮಾಡಿ ಇಟ್ಕೊಂಡು ಕೆಪಾಸಿಟಿ ಬೆಳೆಸ್ಕೊಂಡ್ರೆ ಇನ್ನ ಟೆನ್ಷನ್ ಇಲ್ಲ ಸರ್. ಇದಕ್ಕೆ ಏನ್ ಮೇನ್ ಮೆಥಡ್ ಅಂದ್ರೆ ನಾವು ಟೆನ್ಷನ್ ಇಲ್ದಂಗ್ ಇರ್ಬೇಕು, ಮೇವಿಂದ ಒಂದೇ ಸರ್, ಇನ್ನೇನ್ ಟೆನ್ಷನ್ ಇಲ್ಲ. ಇದ್ರಲ್ಲಿ ಕೆತ್ತಲು ಬಾವು ಕಾಯಿಲೆಗೆ ಎದುರುಕೇಣ ಮಾತೇ ಇಲ್ಲ ಸರ್. ಇದಕ್ಕೆ ನಾವು ಡೈಲಿ ಹೊಂದ್ಕೋಬೇಕು. ನಮ್ ಇದನ್ ಮಾಡೋದ್ರಿಂದ ನನ್ ಜಮೀನ್ ಕೆಲಸ ಮಾಡ್ಸಕ್ ಆಗತ್ತಲ್ಲ ಸರ್, ನಾವ್ ಯಾವ ಕೆಲ್ಸಕ್ಕೂ ನಮ್ದು ಹೋಗಕ್ ಮನ್ಸೇ ಇಲ್ಲ, ಇದೊಂದೇ ಕೆಲ್ಸ ಸರ್. ಅಂದ್ರಿಂದ ನಾವು ಇದ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಈಗ ಒಟ್ಟಿಗೆ ಹಸಿರು ಮೇವು ಅಂತ ಹೇಳಿ ನೀವು ಕೊಡೋದೇ ಇಲ್ಲ? ಸ್ವಲ್ಪ ಕೊಡೋದೇ ಇಲ್ಲ ಸರ್, ನಾವು ಸೈಲೇಜ್ ಮೇವೆ ನಾವು ಕೊಡೋದು. ಸೀಮೆ ಹುಲ್ಲು ಅದು ಏನು ಹಾಕೊಂಡಿಲ್ವಾ? ಇಲ್ಲ ಸರ್, ಆತರ ಹಾಕಿದೀನಿ. ಈಗ ನೆಕ್ಸ್ಟ್ ವರ್ಷದಿಂದ ಸ್ವಲ್ಪ ಮಿಕ್ಸ್ ಮಾಡ್ತೀನಿ, ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಒಂದ್ 1/2 ಎಕರೆಗೆ ಹಾಕಿದೀನಿ, ನೇಪಿಯರ್ ಕಡ್ಡಿ ಹಾಕಿದೀನಿ. ಅದ್ ನೆಕ್ಸ್ಟ್ ವರ್ಷದಿಂದ ಸ್ವಲ್ಪ ಪ್ರಮಾಣದಲ್ಲಿ ಒಂದ್ ಹಸುಗೆ ಒಂದ್ 4 ಕೆಜಿ ಮಿಕ್ಸ್ ಮಾಡ್ಬೋದು ಸರ್, ಮಾಡ್ಬೋದು. ಈ ಹಿಂಡಿ ಭೂಸ ಇವೆಲ್ಲ ಏನ್ ಕೊಡ್ತೀರಿ ಸರ್? ಭೂಸ ನಾವು ಶಾಂತಿ ಆಗ್ತಾ ಇದೀನಿ, ಅದು ಉಪ್ಪಿನ ಅಂಶ ಜಾಸ್ತಿ ಇರುತ್ತೆ, ಹಂಗಾಗಿ ನೀರ್ ಜಾಸ್ತಿ ಚೆನ್ನಾಗಿ ಕುಡಿಯುತ್ತೆ, ಹಂಗಾಗಿ ಅದು ಪರವಾಗಿಲ್ಲ, ಕ್ವಾಲಿಟಿನೂ ಪರವಾಗಿಲ್ಲ. ಮತ್ತೆ ಹಿಂಡಿ, ಕಡಲೆಕಾಯಿ ಹಿಂಡಿ ಹಾಕ್ತಾ ಇದೀವಿ, ಅದು ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ತಾ ಇದೀನಿ. ಕಡಲೆಕಾಯಿ ಹಿಂಡಿ ಸ್ವಲ್ಪ ಒಂದ್ 1/2 ಕೆಜಿ ಹಾಕ್ತೀನಿ ಸರ್. ಒಂದ್ ಹಸುಗೆ ಸಾಸಿವೆ ಹಿಂಡಿ ಕೊಡ್ತಾ ಇದೀವಿ, ಹಂಗಾಗಿ ಈ ಉಪ್ಪಿಟ್ಟು ಕೊಡ್ತಾ ಇದೀವಿ, ಹಿಂಗಾಗಿ ನಡೀತಾ ಇದೆ ಸರ್. ಹಾಲು ಬರ್ತಾ ಇದೆ, ಒಳ್ಳೆ ಇಳುವರಿ ಬರ್ತಾ ಇದೆ. ಸಾಮಾನ್ಯವಾಗಿ ಎಷ್ಟು ಹಾಲು ಕೊಡುತ್ತೆ ಒಂದ್ ಹಸು? ಒಂದ್ 10-14 ಲೀಟರ್ ವರೆಗೂ ನಮ್ಮನೆ ತಳಿನೇ ಕೊಡ್ತಾ ಇದೆ, ಹೆಚ್ಎಫ್, ಮಾಮೂಲಿ ಹೆಚ್ಎಫ್ ಕೊಡ್ತಾ ಇದೆ. ಈ ಕೆಚ್ಚಲ್ ಬಾವುದೊಂದು ಭಾರಿ ಸಮಸ್ಯೆ ಅಂತ ಹೇಳಿದ್ರಿ, ಕೆಚ್ಚಲ್ ಬಾವು ಬಂದ್ರೆ ಏನ್ ಸಮಸ್ಯೆ ಆಗುತ್ತೆ? ಬರದಂಗೆ ಹೆಂಗ್ ನೋಡ್ಕೊಳ್ಳೋದು ಹಸುಗಳನ್ನ? ಬರದಂಗೆ ನೋಡ್ಕೋಬೇಕಂದ್ರೆ ಡೈಲಿ ಹಾಲ್ ಕರೆಯೋದ್ರ ಮೇಲೆ ಇಂಪಾರ್ಟೆಂಟ್ ಸರ್. ಹಾಲ್ ಕರಿತಾ ಇರ್ತೀವಿ, ನಾನೇ ಕರಿತಾ ಇದ್ದೀನಿ, ಇಲ್ಲ ನಮ್ ತಮ್ಮ ಕರಿತಾ ಇರ್ತಾನೆ, ಕಾಲ್ ಶೇಕ್ ಮಾಡುತ್ತೆ. ಅದ್ ನೋವಿದ್ರೆ, ಕೆತ್ತಲು ನೋವಿದ್ರೆ ಕಾಲ್ ಶೇಕ್ ಮಾಡುತ್ತೆ. ಆ ಒಂದೇ ದಿವಸಕ್ಕೆ ನಾವು ಶೇಕ್ ಮಾಡೋದನ್ನ ತಿಳ್ಕೊಂಡು ಅದಕ್ಕೆ ನಾಟಿ ವೈದ್ಯನೇ ಮಾಡಿದ್ರೆ ಮಾರನೇ ದಿವಸಕ್ಕೆ ಸರಿ ಆಗುತ್ತೆ. ಇದನ್ನ ಬಿಟ್ರೆ 2-3 ದಿವಸ ಬಿಟ್ರೆ ನಮ್ಗೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಟ್ರೀಟ್ಮೆಂಟ್ ಬೇಕೇ ಬೇಕು. ಈ ಕಡೆ 1,000 ರೂಪಾಯಿಂದ ಹಾಲಿಂದು ವೇಸ್ಟ್ ಆಗುತ್ತೆ, ಆ ಕಡೆ ಡಾಕ್ಟರ್ಗೂ ಕೊಡ್ಬೇಕಾಗತ್ತೆ. ಅದನ್ನ ನಾವು ಪ್ರಾಥಮಿಕ ಚಿಕಿತ್ಸೆ ನಾವೇ ನೋಡ್ಕೊಂಡಿದ್ದೆ ಆದ್ರೆ, ಇಲ್ಲಿ ಡಾಕ್ಟರ್ ಬರೆದನ್ನ ನಾವು ನೋಡ್ಕೊಂಡಿದ್ದೆ ಆದ್ರೆ ಖಂಡಿತ ನಾವು ಫಾರ್ಮಲ್ ಸಕ್ಸಸ್ ಆಗ್ಬಹುದು. ಈಗ ಪ್ರಥಮ ಚಿಕಿತ್ಸೆ ಅಂತ ಅಂದ್ರೆ ಏನು, ಮತ್ತೆ ನಾಟಿ ಔಷಧಿ ಏನ್ ಕೊಡ್ತೀರಾ ಅದಕ್ಕೆ ಸರ್? ನಾಟಿ ಔಷಧಿ ಅಂದ್ರೆ ಇದಕ್ಕೆ ನಾವು ಅರಿಶಿನ ಮೊಟ್ಟೆದು ಭಂಡಾರ ತೆಗ್ದಾಕಿ ಬಿಳದನ್ನ ಸುಣ್ಣ ಅದು 3 ಮಿಕ್ಸ್ ಮಾಡಿ ಹಚ್ಬೋದು, ಅದೊಂದು. ಇಲ್ಲಾಂದ್ರೆ ಲೋಲ್ಡ್ ರಸ ಇದೆ, ಅದಕ್ಕೂ ಮಿಕ್ಸ್ ಮಾಡಿ ಹಚ್ಚಿದ್ರೆ ಅದಕ್ಕೂ ಓಕೆ. ಇವೆರಡನ್ನೂ ಮಾಡ್ತೀನಿ ಸರ್, ಬಂದ ತಕ್ಷಣ ಮಾಡ್ತೀನಿ, ಏನ್ ತೊಂದ್ರೆ ಇಲ್ಲ ಸರ್. ಅದು ನಮ್ಗೆ ಟೆನ್ಷನ್ ಇಲ್ಲ ಸರ್, ಕೆತ್ತಲು ಬಾವುದು ಟೆನ್ಷನ್ ಇಲ್ಲ. ಲೋಳೆ ರಸ ಹಂಗೆ ಹಚ್ಬಿಡದ ಅಲ್ಲ, ಅದಕ್ಕೆ ಸುಣ್ಣ ಅರಿಶಿನ ಮಿಕ್ಸ್ ಮಾಡಿ ಹಚ್ಚಿದ್ರೆ ಇನ್ನ ಕ್ವಾಲಿಟಿ ಬರುತ್ತೆ ಸರ್. ಎಷ್ಟು ದಿವಸ ಹಾಕ್ಬೇಕು ಅದನ್ನ ಸರ್? ದಿವಸ ಹಾಕಲ್ಲ, ಯಾವ ಕಾಣುತ್ತೆ ನನ್ಗೆ, ಯಾವ್ದು ಕೆತ್ತಲು ಬಾವನ ಕಾಣುತ್ತೆ ಅದು ಒಂದೇ ದಿವಸ ಊದ್ಕೊಳುತ್ತೆ. ನೀವು ಒಂದೇ ದಿವಸ ನಾರ್ಮಲ್ ಹಸು ನೋಡಿದ್ರೆ 4 ಮಲೆನೂ ಕರೆಕ್ಟ್ ಆಗಿರುತ್ತೆ. ಇನ್ ಮಾರನೇ ದಿವಸ ನೀವು ಬೆಳಗ್ಗೆ ಎದ್ದು ನೋಡಿದ್ರೆ, ಈಗ ನೈಟ್ ಕಟ್ಟಿರ್ತೀವಿ, ಬೆಳಗ್ಗೆ ಎದ್ದು ನೋಡಿದ್ರೆ ನಿಮ್ಗೆ ಒಂದ್ ಮಲೆ ಊತ ಬಂದಿರುತ್ತೆ, ಊತ ಬಂದಿರೋದು ಗೊತ್ತಾಗುತ್ತೆ. ಊತ ಬಂದಿರ ತಕ್ಷಣ ನಾವು ಹಚ್ಚಿದ್ರೆ ಅದು ಇಮಿಡಿಯೇಟ್ಲಿ ಸರಿ ಆಗುತ್ತೆ ಸರ್. ಆದ್ರೂ ಕೂಡ ಇನ್ನ ಡೌಟ್ ಇದ್ರೆ ಟ್ಯೂಬ್ ಇದೆ, 150 ರೂಪಾಯಿ ಟ್ಯೂಬ್ ಇದೆ, 200 ರೂಪಾಯಿ ಟ್ಯೂಬ್ ಇದೆ, ಒಂದ್ ಹಾಕೊಂಡ್ರೆ ಸಾಕು ಪಕ್ಕ ಸರಿ ಆಗುತ್ತೆ. ಅದಕ್ಕೂ ಹೆದರಿಕೆ ಆಗಿ ನಮಗೆ ಗೊತ್ತಾಗ್ಲಿಲ್ಲ, ನನಗೂ ಮೀರ್ತು ನನ್ನಲ್ಲಿ ಬಂದ್ರೆ ನಾನು ಅದನ್ನು ಮಾಡ್ತೀನಿ ಸರ್, ಎಮರ್ಜೆನ್ಸಿ. ಅದು ಅದ್ರಲ್ಲಿ 4 ತರದ ಕೆತ್ತಲಭಾವ ಇದೆ ಸರ್, 4 ತರದ ಯಾವ್ದಾದ್ ಬಂತು ಅಂತ ಹೇಳಿ ನಮಗೂ ಗೊತ್ತಾಗಲ್ಲ. ಟ್ಯೂಬ್ ಹಾಕೋದ್ರಿಂದ ನನಗೆ ಒಂದೇ ಸತಿ ಗೊತ್ತಾಗುತ್ತೆ, ಮಾರನೇ ದಿವಸಕ್ಕೆ ಗೊತ್ತಾಗುತ್ತೆ. ಒಂದ್ಸತಿ ಹಚ್ಚಿ ಬೆಳಿಗ್ಗೆ ನೋಡಿದ್ರೆ ಈಗ ಬಂದಿರುತ್ತೆ, ಈಗ ಹತ್ತೀನಿ, ಬೆಳಿಗ್ಗೆ ಹೊತ್ತಿಗೆ ಸರಿ ಆದ್ರೆ ಇದು ಮಾಮೂಲಿ ನಾಟಿ ಹೊತ್ತಿಗೆ ಸರಿ ಆಗುತ್ತೆ ಅಂತ ತಿಳ್ಕೊಬಹುದು. ಇಲ್ಲ ನಾನು ಸರಿ ಆಗ್ಲಿಲ್ಲ ಅಂದ್ರೆ ಅದು ಸಂಜೆ ಮತ್ತೆ ರಿಕವರ್ ಆಗುತ್ತೆ ಅನ್ನೋದು ಗೊತ್ತಾದ್ರೆ ಟ್ಯೂಬ್ ಅನ್ನು ಹಾಕಬಹುದು, ನಾಟಿ ಔಷಧಿ ಜೊತೆ ಟ್ಯೂಬ್ ಅನ್ನು ಹಾಕಬಹುದು. ಹೀಗೆ ಅದಕ್ಕೆ ನೀವು ಚಿಕಿತ್ಸೆ ಮಾಡ್ಕೊಂಡು ಹುಷಾರು ಮಾಡ್ಕೊತೀರಾ. ಏನಾದ್ರು ಒಂದ್ ಸ್ವಲ್ಪ ನಾವು ಬುಟ್ಟು ಬಾರಿ ತೊಂದರೆ ಕೊಡುತ್ತೆ ಸರ್. ಇದು ರೈಲ್ವೆ ಕೆಲಸ ಇದ್ದಂಗ ಸರ್, ಇದು ಇಂಪಾರ್ಟೆಂಟ್ಲಿ ಡೇಂಜರ್. ಯಾಕೆಂದ್ರೆ ಹಸುದು ಕೆತ್ತಲು ಇಂಪಾರ್ಟೆಂಟ್, ಇದು ಏನು ನಮ್ದು ಕೆತ್ತಲು ಇಂಪಾರ್ಟೆಂಟ್ ನೋಡ್ಕೋಬೇಕು. ಅದನ್ನೇ ನೋಡ್ಕೊಳ್ಳಿಲ್ಲ ಅಂದ್ರೆ ಅದು ಹಸುನು ವಾಶ್ಔಟ್ ಆಗುತ್ತೆ, ಹಸುನು ಊದ್ಕೊಂಡ್ಬಿಡುತ್ತೆ, ಅದು ಮನಿ ಕೆಣುತ್ತೆ ಸರ್. ನನಗೂ ತಿಳುವಳಿಕೆ ಇಲ್ದಲೆ ಒಂದ್ ವರ್ಷದಿಂದ ಹಿಂದೆ ಒಂದ್ ಹಸು ಒಂದ್ ಟೈಮ್ಗೆ 15 liter ಕೊಡ ಸರ್, ಇದು ಗೊತ್ತಾಗ್ದಲೆ ನನ್ನ ಅನುಭವದಲ್ಲಿ ಒಂದ್ ಹಸು ಹೋದ ವರ್ಷ ಅವ್ರಿಗೂ ಕೊಟ್ಟಿದ್ದೀನಿ ಗೊತ್ತಾಗ್ದಲೆ. ಅಷ್ಟು ತೊಂದರೆ ಆಗ್ಬಿಡುತ್ತೆ ನಾವು ನಿರ್ಲಕ್ಷ್ಯ ಮಾಡಿದ್ರೆ. ಹೌದ್ ಸರ್, ನಿರ್ಲಕ್ಷ್ಯ ಮಾಡಿದ್ರೆ ಹಸುನೇ ಕ್ಲೋಸ್ ಸರ್. ಇವತ್ತಿದ್ದಿದ್ದು ಅದು 80,000 rupees ಹಸು, ಹಿಂಗಾಗಿ ನಾವು ವೀಕ್ ಆಗ್ಬೇಕಾಗತ್ತೆ. ಅದು ಕೆತ್ತಲು ಬಹುದೇ ಇಂಪಾರ್ಟೆಂಟ್, ಅದನ್ನಂತೂ ನೋಡ್ಲೇಬೇಕು ಸರ್, ನೋಡ್ಕೊಳ್ಳೇಬೇಕು ಡೈಲಿ. ಈಗ ಸ್ವಚ್ಛತೆಗೆ ಸಂಬಂಧಪಟ್ಟಂಗೆ ಏನೇನ್ ಕೆಲಸ ಮಾಡ್ತೀರಾ? ನಾವು ಮ್ಯಾಟ್ ಹಾಕಿದೀವಿ, ಮ್ಯಾಟ್ ಅಲ್ಲಿ ನಾವು ತುಣಿಯಕ್ ಬಿಟ್ಕೊಳಲ್ಲ. ಅಂದ್ರೆ ಅದು ಹಿಂದಗಡೆ ಎರಡು ಕಾಲಲ್ಲಿ ತುಣ್ಕಣುತ್ತೆ, ಅದಕ್ಕೆ ನಾವೇ ಮಾಡ್ತೀವಿ, ನಮ್ಮ ಹತ್ರ ಎನಿ ಟೈಮ್ ನಾವು ಯಾರೇ ಇರ್ಲಿ, ಅಮ್ಮ ಇರ್ಲಿ, ನಮ್ಮ ಹೆಂಗಸರ್ ಇರ್ಲಿ, ಎಲ್ಲ ಹಿಂದಗಡೆ ಮ್ಯಾಟ್ ಇಕ್ತಿದ್ದಂಗೆ ಹಿಂದೆ ಕೇಳಿತ್ತು ಸರ್, ಹಿಂದೆ ಕೇಳಿತೀವಿ. ನಾವು ತೊಳೆದೇ ತುಂಬಾ ದಿವಸ ಆಯ್ತು ಸರ್, ಹೆಚ್ಚು ಕಮ್ಮಿ 6 ತಿಂಗಳಿಗೆ ಹಬ್ಬಕ್ಕೆ ಒಂದ್ಸತಿನ ನಾವು ತೊಳೆಯೋದು. ಆದ್ರೂ ನಾವು ಎಲ್ಲ ಹೇಳ್ತಾರೆ ನೀವು ನೀಟಾಗಿ ಇಕ್ಕಿದೀರ, ತೊಳೆಯೋರು ಹಸು ಹಿಂಗಿರಲ್ಲ, ನೀಟಾಗಿ ಇಟ್ಟಿರ ಅಂತ ಎಲ್ಲ ಹೇಳ್ತಾರೆ ಸರ್ ಬಂದರೆಲ್ಲ. ಕೊಟ್ಟಿಗೆ ನೀಟಾಗಿ ಇಟ್ಕೋಬೇಕು, ನೀಟಾಗಿ ಇಕ್ಬೇಕು ಸರ್. ಕೊಟ್ಟಿಗೆ ಇಂಪಾರ್ಟೆಂಟ್, ನೀಟಾಗಿ ಇಕ್ಕಂಡ್ರೆ ಅದು ನೀಟಾಗಿ ಇರ್ತದೆ, ಏನ್ ತೊಂದ್ರೆ ಇಲ್ಲ. ಜೊತೆಗೆ ಏನವು ಗಂಜಲ ಮ್ಯಾಟ್ ಹಾಕ್ಲೇಬೇಕು, ಮ್ಯಾಟ್ ಹಾಕೋದ್ರಿಂದ ಅವು ಎದಳಕ್ಕೆ ಒಂದ್ ಸ್ವಲ್ಪ ಅದು ಜಾರಲ್ಲ, ಹಂಗಾಗಿ ಮ್ಯಾಟ್ ಇರೋದ್ರಿಂದ ಅನುಕೂಲ ಸರ್. ಅನುಕೂಲ ಆಗುತ್ತೆ, ಸ್ವಚ್ಛತೆ ಕಾಪಾಡ್ಲಿಕ್ಕೆ ಕೂಡ ಅನುಕೂಲ ಆಗುತ್ತೆ. ಅನುಕೂಲ ಆಗುತ್ತೆ, ಅದು ಕಂಡ್ಕೊಳಲ್ಲ ಮ್ಯಾಟ್ಗೆ, ಮ್ಯಾಟ್ ಹತ್ರ ನೀಟಾಗಿ ಎಳಿಬಹುದು ಸಗಣಿ, ಹಿಂದೆ ಕೆಳದ್ ಬಿಡ್ಬೋದು, ಹಂಗಾಗಿ ಏನ್ ತೊಂದ್ರೆ ಇಲ್ಲ ಸರ್, ಸ್ವಚ್ಛತೆ ಕಾಪಾಡಬಹುದು. ಒಟ್ಟಿಗೆ 30 ಹಸುಗಳಿಂದ ಈಗ 4 ಜನಕ್ಕೂ ಕೂಡ ಉದ್ಯೋಗ ಸಿಕ್ತಂಗ ಆಗಿದೆ ನಿಮ್ಮ ಮನೇಲಿ. 4 ಜನಕ್ಕೆ ಒಳ್ಳೆ ಕೆಲಸ, ಕೈ ತುಂಬಾ ಕೆಲಸ, ಕೈ ತುಂಬಾ ಕೆಲಸ ಸರ್. ಬೆಳಗ್ಗೆಯಿಂದ ಸಂಜೆ ವರೆಗೂ ಇಲ್ಲ, ಟೈಮ್ ಇಲ್ಲ ಸರ್. ದುಡಿಮೆ ಚೆನ್ನಾಗಿ ಆಗ್ತಾ ಇದೆ? ಆಗ್ತಾ ಇದೆ ಸರ್, ಪರವಾಗಿಲ್ಲ ಸರ್. ಮುಂದೆ ಇನ್ನು ಏನೇನ್ ಮಾಡಬೇಕು ಅಂತ ಆಲೋಚನೆ ಇದೆ? ಏನೋ ಫ್ಯಾಕ್ಟರಿ ಮಾಡಬೇಕು ಅಂತ. ಫ್ಯಾಕ್ಟರಿ ಮಾಡ್ಲೇಬೇಕು, ಅದು ನನ್ ಕನ್ಸು. ಏನ್ ಫ್ಯಾಕ್ಟರಿ ಮಾಡ್ತೀರಿ? ಹಾಲಿನ ಪ್ಯಾಕೆಟ್ ನೇ ನಾವು ಉದ್ಯಮಿಗಳಿಗೆ ಹಾಕ್ಬೇಕು, ರೈತರುಗಳು. ರೈತರುಗಳು ಈಗ ನಾವ್ ಏನ್ ಬೆಳಿತೀವಿ, ನಾವು ಈಗ ತಂಗಿ ತೋಟ ಇದೆ, ಈಗ ನಾರ್ ಫ್ಯಾಕ್ಟರಿ ಮಾಡಿದ್ದಾರೆ ತೋಟ ಇರೋರು, ಅವರು ಇರೋರು ಮಾಡಿದಾರ ಇಲ್ಲ ಇಲ್ದಾರ ಮಾಡಿದಾರ, ಅವರು ತಲೆಯಲ್ಲಿ ಬಂದಿದೆ ಮಾಡಿದ್ದಾರೆ. ಹಂಗಾಗಿ ನಮ್ಮಲ್ಲಿ ಹಸು ಇದೆ, ನನ್ನಲ್ಲಿ ಇಲ್ಲಿ ಅಕ್ಕಪಕ್ಕ ತುಂಬಾ ಹಾಲಿದೆ, 1000 liters ಹಾಲಿದೆ. ನಾವೇ KMF ರೈಟ್ ಕೊಟ್ಟು ನಾನೇ ಮಾಡಿದ್ರೆ ನಮ್ಮ ಹತ್ರ ಖಂಡಿತ ನನ್ನ ಹತ್ರ ನಾನೇ ಖರೀದಿ ಮಾಡಿದ್ರೆ ತುಂಬಾ ಜನ ಆಗ್ತಾರೆ ಸರ್. ಸಹಾಯಧನ ನಾನೇ ಜೊತೆಲೆ ಕೊಡ್ಬೋದು. ಇಂಪಾರ್ಟೆಂಟ್ಲಿ ನನಗೆ ಬೇರೆ ಕಡೆಯಿಂದ ತರಿಸ್ಕೊಂಡು ಟ್ರಾನ್ಸ್ಪೋರ್ಟ್ ಚಾರ್ಜ್ ಉಳ್ಕೊಳತ್ತೆ. ಇನ್ನ KMF ಗಿನ್ನ 1 rupee ಜಾಸ್ತಿ ಕೊಟ್ಟೆ ನಮ್ ಪ್ಯಾಕೆಟ್ ಮಾಡ್ಬೋದು ಸರ್, ಏನ್ ತೊಂದ್ರೆ ಇಲ್ಲ. ರೈತರಿಗೆ ಕೊಡ್ಬೋದು, 38 rupees ಕೊಟ್ಟು ಖರೀದಿ ಮಾಡಿದ್ರು ಲಾಭ ಇದೆ ಸರ್. ಅಂದ್ರೆ ನಾವು ಏನು ಉತ್ಪಾದನೆ ಮಾಡ್ತಿದೀವೋ ಆ ಉತ್ಪನ್ನಗಳನ್ನ ನಾವೇ ಮಾರಾಟ ಮಾಡ್ಬೇಕು. ನಾವೇ ಮಾರಾಟ ಮಾಡ್ಬೇಕು ಸರ್, ಅಷ್ಟು ನಾವು ತಿಳುವಳಿಕೆ ಬೆಳೆಸ್ಕೋಬೇಕು. ಕೇಳೋದಾಲಿ ಇನ್ನೊಬ್ರ ಹತ್ರ ತಿಳ್ಕೊಳೋದಾಲಿ ಮಾಡ್ಕೊಂಡು ನಾವು ಇದ್ರಲ್ಲಿ ಕಲಿ ಅಂತದೈತ್ ಸರ್. ರೈತರು ನಾವು ಕಲಿಯೋದ ನಿಲ್ಲಿಸಬಾರ್ದು. ಈಗ ಒಬ್ಬ ಗೌರ್ಮೆಂಟ್ ಜಾಬ್ನವರು ಎಲ್ಲೋ ಒಂದ್ ಕೆಲಸ ಸಿಗುತ್ತೆ ಅವ್ರಿಗೆ, ಗೌರ್ಮೆಂಟ್ ಜಾಬ್ ಎಷ್ಟಾರ ಸಂಬಳ ಇರ್ಲಿ, ಅವ್ರು ಅಷ್ಟಕ್ಕೆ ಸೀಮಿತ ಆಗ್ತಾರೆ. ನಮ್ನ ಆಲೋಚನೆ ಆತರ ಇರಬಾರ್ದು, ಕಲಿಬೇಕು. ಕಲಿಯೋದು ಒಂದೊಂದು ಸಹಾಯ ಗಂಟ ನಿಲ್ಲಿಸಬಾರ್ದು. ಆ ಕಲಿತಾ ಹೋದ್ರೆ ನಮ್ದು ನಮ್ಮ ತಲೆನ ಬೆಳೆಸ್ಕೋಬಹುದು. ನಾವು ಈಗ ಒಂದ್ ಜಾಬ್ಗೆ ಹೋದ್ರೆ ಅಲ್ಲಿಗೆ ಮಾತ್ರ ಅದಕ್ಕೆ ಸೀಮಿತ ಆಗ್ಬೋದು, ಸಾಕಪ್ಪ ನಮ್ಗೆ ಗೌರ್ಮೆಂಟ್ ಕೆಲಸ ಸಿಕ್ತು ಅಂತ ಹೇಳಿ ನಾವು ಅಷ್ಟಕ್ಕೆ ಸೀಮಿತ ಆಗ್ಬೋದು. ಇದು ಆತರ ಅಲ್ಲ ಬಿಸ್ನೆಸ್, ಇದು ನಾವು ತಲೆ ಎಷ್ಟು ಉಪಯೋಗಿಸ್ತೀವಿ ಅಷ್ಟು ಬೆಳಿಬೋದು ಸರ್. ಈಗ 30 ಹಸುಗಳಿದಾವೆ, ಇನ್ನು ಎಷ್ಟು ಹಸು ಮಾಡ್ಬೇಕು ಅಂತ ಸರ್? ಇನ್ನೊಂದು 20 ಮಾಡ್ಬೇಕು ಅನ್ನೋ ಮನ್ಸ ಐತೆ. ಒಟ್ಟಿಗೆ 50 ಮಾಡ್ಬೇಕು ಸರ್, ಫ್ಯಾಕ್ಟರಿ ಅಂತೂ ಮಾಡ್ಲೇಬೇಕು ಅನ್ನೋ ಒಂದು ಹುಚ್ಚ ಐತೆ, ಮಾಡ್ತೀನಿ ಸರ್. ಈಗ ಏನು ಹಸು ಸಾಕಾಣಿಕೆ ಮಾಡ್ಕೊಂಡು ಹಾಲು ಮಾರಾಟ ಮಾಡ್ತಿದ್ರ, ಅದ್ರದ್ದೇನೋ ಸಮಸ್ಯೆ ಇಲ್ಲ ಈಗ ನಿಮ್ಗೆ? ಇಲ್ಲ ಸರ್, ಏನ್ ಸಮಸ್ಯೆ ಇಲ್ಲ, ಏನೋ ಸಮಸ್ಯೆಗಳಿಲ್ಲ, ಆರಾಮಾಗಿ ಹೋಗ್ತಾ ಇದೆ, ಆರಾಮಾಗಿ ಹೋಗ್ತಾ ಇದೆ, ಜೀವನ ಕೂಡ ಚೆನ್ನಾಗಿ ಆಗ್ತಾ ಇದೆ. ಖಂಡಿತ ಜೀವನ ಚೆನ್ನಾಗಿ ಹೋಗ್ತಾ ಇದೆ. ಇದರಿಂದಲೇ ಬದುಕು ಕೂಡ ಕಟ್ಕೊಂಡಿದ್ರಿ ನೀವು ಸರ್. ಒಳ್ಳೇದು ಶಿವಕುಮಾರ್, ಬಹಳ ವಿವರವಾಗಿ ಮಾತಾಡಿದ್ರಿ, ಚೆನ್ನಾಗಿ ಹೇಳಿದ್ರಿ. ಯಾವೆಲ್ಲ ಅಂಶಗಳಿಗೆ ನಾವು ಮುಂಜಾಗ್ರತಾ ಕ್ರಮವನ್ನು ಅನುಸರಿಸಬೇಕು, ಹೇಗೆ ಅನುಸರಿಸಬೇಕು ಅನ್ನುವಂಥದ್ದೆಲ್ಲ ಹೇಳಿದ್ರಿ. ಒಂದು ಬದುಕನ್ನ ಕಟ್ಕೊಳ್ಳೋದ್ರಲ್ಲಿ ಹಸು ಸಾಕಾಣಿಕೆ ಎಷ್ಟು ಪ್ರಮುಖವಾದಂತಹ ಪಾತ್ರ ವಹಿಸುತ್ತೆ ಅನ್ನೋದನ್ನು ಕೂಡ ಬಹಳ ವಿವರವಾಗಿ ಹೇಳಿದ್ರಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದ್ರೆ, ಹಸು ಸಾಕಬೇಕು ಅನ್ನೋರಿಗೆ ಮಾರ್ಗದರ್ಶನ ಬೇಕು ಅಂತ ಅಂದ್ರೆ, ನಿಮ್ಮನ್ನ ಸಂಪರ್ಕ ಮಾಡೋಂಥದ್ದು ಹೇಗೆ? ಫೋನ್ ಮುಖಾಂತರ ಮಾಡಬಹುದು, ಇಂಟ್ರೆಸ್ಟ್ ಇರೋರಿಗೆ ತಿಳ್ಕೊಂಡು ಹೋಗಿ ಮಾಡಬಹುದು. ತುಂಬಾ ಜನ ಬರ್ತಾರೆ, ಅವರು ಹೇಳ್ತಾರೆ, ನಾವು ತಿಳಿದಿದ್ ನಾವು ಹೇಳ್ಬೋದು ಸರ್. ಅವರಲ್ಲಿ ಇಂಟ್ರೆಸ್ಟ್ ಇರ್ಬೇಕು, ನಮ್ ಕೇಳಿ ಪಡೆಯುವಂತದ್ದು. ನಾನು ಈಗ ಎಲ್ಲೇ ಹೋದ್ರು ನನಗೆ ಏನ್ ಬೇಕೋ ಅದನ್ನ ಕೇಳಿ ಪಡ್ಕೋತೀನಿ ಅಂತದ್ದು ಎಲ್ಲರಿಗೂ ಇಂಟ್ರೆಸ್ಟ್ ಇರ್ಬೇಕು ಸರ್. 88 616 8717 ಇನ್ನೊಂದ್ಸರಿ ಹೇಳಿ, 88 61

ಕೇಳಿದರೆ ಇದೊಂದು ಪ್ರಕಟಣೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಪ್ರತಿಭಾನ್ವಿತ ಮಕ್ಕಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ಉದ್ದೇಶದಿಂದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದಿಂದ ಪ್ರತಿಭಾ ಪುರಸ್ಕಾರವನ್ನು ಪ್ರತಿ ವರ್ಷ ನೀಡಿ